ಕೃಷಿ ವಿಶ್ವವಿದ್ಯಾಲಯದೊಳಗೆ. ಅದೇ ರೀತಿ ಇವತ್ತು ಅದ ಅಚ್ಚರ ಬಂಗಾರವನ್ನು ಭೂಮಿಗೆ ಹಾಕಿದ್ದೀವಪ್ಪ ಅಂದ್ರೆ ನಾವು ಎಷ್ಟು ಬಂಗಾರವನ್ನು ತಗೋಬೋದು. ಇತರ ಅರ್ಥ ಏನಪ್ಪ ಅಂದ್ರೆ ಜೀವಾಣುಗಳ ಆಗರನ ನಮ್ಮ ಭೂಮಿ ಮಾಡ್ಬೇಕ್ರಿ. ಅಂದ್ರೆ ತಾವು ಹೇಳ್ದಂಗೆ ಮಹೇಶ್ ಅವರೇ, ಅಂದ್ರೆ ನಮ್ಮ ಮಣ್ಣು ಫಲವತ್ತಾಗಬೇಕು, ಅಲ್ಲಿ ಜೀವಾಣುಗಳು ತುಂಬಿರ್ಬೇಕು, ಜೀವಾಮೃತ ತುಂಬಿರ್ಬೇಕು. ಆಮೇಲೆ ಅದು ಫಲವತ್ತಾದ ಮಣ್ಣಿತ್ತಂದ್ರೆ ಎಂಥ ಒಂದು ಪೈರನ್ನಾದ್ರೂ ಕೂಡ ಒಂದು ಯಶಸ್ವಿಯಾಗಿ ಬೆಳಿಬಹುದು ಅಂತ ಹೇಳ್ತೀರಿ. ಈಗ ನೀವು ಹೇಳ್ತೀರಿ ಸಾಕಷ್ಟು ನೀವು ಜೀವಾಮೃತವನ್ನ ನೀವು ಸಂಗ್ರಹ ಮಾಡ್ತೀರಿ, ಈಗ ಗೋಮೂತ್ರದಿಂದ ಜೀವಾಮೃತ ತಯಾರು ಮಾಡ್ತೀರಲ್ಲ, ಈಗ ಎಷ್ಟೋ ಜನಕ್ಕೆ ಆಕಳ ಒಂದು ಕಟ್ಟೋದೇ ಸಮಸ್ಯೆ, ಆಮೇಲೆ ಇನ್ನೊಂದು ಏನಾಗ್ತದೆ ಆಳು ಕಾಳಿನ ಸಮಸ್ಯೆ. ಈಗ ಒಬ್ಬ ಕೃಷಿ ಮಾಡುವಂತ ರೈತ ಹೇಗೆ ಈ ತಮ್ಮ ಉದಾಹರಣೆ ಇಟ್ಕೊಂಡು ಹೇಳ್ರಿ, ನಾನೊಬ್ಬ ಈ ಒಂದು ಜವಾಬ್ದಾರಿ ತಗೊಳ್ಬೇಕು, ಆ ಜವಾಬ್ದಾರಿ ತೆಗೆದುಕೊಂಡು ನಾನು ಮಾದರಿಯಾಗಿ ನಿಂತರೆ ಖಂಡಿತ ಇನ್ನೊಬ್ರು ಮನೆಯವರಾಗ್ಲಿ ಎಲ್ಲರೂ ಬರ್ತಾರೆ. ಒಂದು ಮಾತು ಹೇಳ್ತೇನೆ ಸರ್, ಒಂದು ನನ್ನ ನೋಡಿ ನೆನಪಾಗ್ತದೆ, ಸ್ವತಃ ಸಾಯು ತನಕ ಸ್ವರ್ಗ ಸಿಗೋದಿಲ್ರಿ ಸರ್. ಅಂದ್ರೆ ಮರಾಠಿ ಒಳಗೆ ಸ್ವತಃ ಮೇಲೆ ಸ್ವರ್ಗ ದೇಸತ್ನಯ್ಯ ಅಂತ ಹೇಳ್ತಾರ. ಆ ರೀತಿಯಾಗಿ ನಾವು ಸ್ವತಃ ಅಲ್ಲಿ ಮಾಡ್ಬೇಕ್ರಿ ಕೆಲಸ, ಬರೀ ಹೇಳಿ ಚಾ ಕುಡ್ದ ಹರಟಿ ಹೊಡೆದ ಮಾಡುವಂಥ ಕೆಲಸ ಅಲ್ರಿ. ಸ್ವತಃ ನಾವು ಮಾಡಿದೀವಪ್ಪ ಅಂದ್ರೆ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ, ಯಾವುದೇ ಬೆಳಿ ಬೆಳೀರಿ ನೀವು ಸರ್. ಇದರಿಂದ ಆಮ್ಯಾಗ ಇನ್ನೊಂದು ಜೀವಾಣುಗಳನ್ನು ನಾವು ಎಷ್ಟು ಹೆಚ್ಚು ಮಾಡ್ತೇವಲ್ಲ, ಆಮ್ಯಾಗ ಇಲ್ಲಿ ಇನ್ನೊಂದು ಏನು ಹೇಳ್ತೇವಪ್ಪ ಅಂದ್ರೆ ನೈಸರ್ಗಿಕ ಕೃಷಿಯೊಳಗೆ ನಾಲ್ಕು ಥರದ್ದು ಗಾಲಿ ರೀ, ಅದು ರಥ ಅದು ನೈಸರ್ಗಿಕ ಕೃಷಿ, ಅದರೊಳಗೆ ನಾಲ್ಕು ಥರದ ಗಾಲಿ. ಒಂದನೇದ್ದು ಬೀಜಾಮೃತ, ಎರಡನೇದ್ದು ಜೀವಾಮೃತ, ಮೂರನೇದ್ದು ಆರ್ದ್ರತೆ, ನಾಲ್ಕನೇದ್ದು ನೀವು ವಾಪಸ ಅಂತ ಹೇಳ್ತೇವೆ ನಾವು. ಈ ಥರ ಅರ್ಥ ಏನಪ್ಪ ಅಂದ್ರೆ ನಾವು ಯಾವುದೇ ಬೀಜವನ್ನು ಬಿತ್ತು ಪೂರ್ವದೊಳಗೆ ನೀವು ಬೀಜಾಮೃತವನ್ನು ಮಾಡ್ರಿ, ಅದಕ್ಕೇನು ಭಾಳ ಖರ್ಚು ಬರೋದಿಲ್ಲ. ನಾವು ಬೀಜ ಬಿತ್ತೋಕ್ಕಿಂತ ಪೂರ್ವದೊಳಗೆ ಅಂದ್ರೆ ನಾಳೆ ಬಿತ್ತೋದಂದ್ರೆ ಇವತ್ತು ಸಂಜೆನಾಗ 10 ಲೀಟರ್ ನೀರಿನೊಳಗೆ 5 ಲೀಟರ್ ಗೋಮೂತ್ರ, 5 ಕಿಲೋ ಶಗಣ, 50 ಗ್ರಾಮ್ ಸುಣ್ಣದ ಹಳ್ಳ ಇವನ್ನ ಹಾಕಿ ನೀವು ಇದನ್ನು ಮಾಡಿ ನಸಿಕಲೆ ತನಕ ನೆನೆ ಇಡಬೇಕ್ರಿ. ನಸಿಕಲೆ ಎದ್ದ ಅದನ್ನೆಲ್ಲ ತಿರುಗಿಸಿಕೊಂಡ ನೀವು ಯಾವುದೋ ಬೆಳೆಯ ಬೀಜಗಳನ್ನು ಎದ್ದಿ ಒಂದು ಸ್ವಲ್ಪ ಆರಿಸಿ ನೀವು ಹಾಕಿದ್ದಾದ್ರೆ ಆ ಬೆಳೆ ಇರೋ ತನಕ ಬೇರಿನಿಂದ ಬರುವಂತಹ ಯಾವುದೋ ರೋಗಗಳು ನಿಮ್ಮ ಇದಕ್ಕೆ ಬೆಳೆಗೆ ಬರೋದಿಲ್ಲ. ಅದರ ನಂತರ ಬರುವಂಥದ್ದು ಜೀವಾಮೃತ, ಅಂದ್ರೆ ಬೀಜಾಮೃತ ಕೂಡ ಬಹಳ ಮಹತ್ವ, ಬಹಳ ಮಹತ್ವ ಸರ್. ಯಾವುದೇ ಇರಲಿ, ಬೀಜ ಇದ್ರೆ ಬೀಜ ಎದ್ರಿ, ಆಮ್ಯಾಗ ನಮ್ಮ ಮೆಣಸಿನ ಅಗಿ ಇರ್ತಾವ, ಬದ್ನೆ ಅಗಿ ಇರ್ತಾವ, ಇವನು ಬೇರ್ ಸಹಿತ ಎದ್ದೆ ಹಚ್ಚಿದ್ರೆ ನೀವು ಯಾವುದೇ ರೀತಿಯಿಂದ ಏನೂ ಮ್ಯಾಲಿಂದ ಹಾಕುವಂತಹ ಪ್ರಮೇಯ ನಮಗೆ ಬರೋದಿಲ್ಲ. ಬಂದ್ರೂ ನಾವು ಇನ್ನೂ ತನಕ ನಮ್ಮ ಮನ್ಯಾಗನ ಎಲ್ಲ ಔಷಧ ತಯಾರು ಮಾಡ್ತಾನೆ ಸರ್. ಅಂಥ ಗಿಡಗಳು ಔಷಧಿ ಸಸ್ಯಗಳನ್ನು ಸಹಿತ ನಾವು ಹೊಲ್ದಾಗ ಬೆಳೆದನ, ಏನೂ ಹೊರಗಿಂದ ತರಂಗಿಲ್ಲ ಇನ್ನೂ ತನಕ. ಈಗ ಜೀವಾಮೃತವನ್ನು ಹೆಂಗೆ ತಯಾರು ಮಾಡ್ತೀರಿ? ಈಗ ಸಾಧಾರಣ 1 ಎಕರೆದ್ದು ನಾವು 10 ಕಿಲೋ ಶಗಣ, 10 ಲೀಟರ್ ಗೋಮೂತ್ರ, ಆಮ್ಯಾಗ 2 ಕಿಲೋ ಬೆಲ್ಲ, 2 ಕಿಲೋ ಯಾವುದೋ ದ್ವಿದಳ ಧಾನ್ಯದ ಹಿಟ್ಟು ರೀ, ಅದರೊಳಗೆ ಸೋಯಾಬೀನ್ ಮತ್ತು ಶೇಂಗಾದ್ದು 2 ಬಿಟ್ಟು, ಯಾಕಂದ್ರೆ ಅವು ಎಣ್ಣೆ ಪದಾರ್ಥ ಆದ್ದರಿಂದ ಅವನು ಬಿಟ್ಟು ನೀವು ಮೊದಲೆದ್ದು ಕಡ್ಲಿ, ತೊಗರಿ, ಹೆಸರ, ಉದ್ದ, ಇದ್ರೊಳಗೆ ಯಾವುದು ಒಂದಿದ್ರೆ ಸಾಕು ಇದನ್ನು ಹಾಕಬೇಕು. ಆಮ್ಯಾಗ ಕೊನೆಗೆ ಒಂದು ಬಗಸಿ ಒಡ್ಡಿನಾಗಿನ ಮಣ್ಣು, ನಾವೇನು ತಿರುಗಾಡ್ತಿರ್ತೇವ್ರಲ್ಲ ಅದು, ಇಲ್ಲ ತಂದರೆ ಗುಡ್ಡಗಾಡು ಪ್ರದೇಶ ಇತ್ತಪ್ಪ ಅಂದ್ರೆ ಗುತ್ತಿ ಮಣ್ಣು ಅಂತ ಹೇಳ್ತಿರಲ್ಲ ಅದನ್ನು ಹಾಕಿರ ನನಗೆ ಭಾಳ ಪವರ್ಫುಲ್ ರೀ. ಇವನ್ನೆಲ್ಲ ಹಾಕಿ ದಿವಸದೊಳಗೆ 3 ಸಲ ತಿರುಗಬೇಕು ಸರಿ, 2 ದಿನದ ಬಲಕ್ಕೆ ಒಂದು ಬ್ಯಾರಲ್ ನೀರಿನೊಳಗೆ ಇವನ್ನೆಲ್ಲ ಹಾಕಿ ತಿರುಗಿಸಿ 4-7 ದಿವಸದಾಗ ನೀರು ಜೋಡಿ ಬಿಟ್ಟರೆ ಸಾಕು, ನೀವು ಏನೂ ಹಾಕುವ ಅವಶ್ಯಕತೆ ಇಲ್ಲ, ತಿಂಗಳಿಗೊಮ್ಮೆ ಮಾಡಿದರೆ ಸಾಕು. ಆಮ್ಯಾಗ ಇನ್ನೊಂದು ಬೀಜ ಬಿತ್ತು ಪೂರ್ವದೊಳಗೆ ನಮ್ಮ ರೈತರು ಹೇಳ್ತಾರೆ ಡಿ ಎ ಪಿ ಹಾಕಬೇಕ್ರಿ ಹಂಗೆ, ಅದಕ್ಕಿಂತ ಫಸ್ಟ್ ಯಾವುದಪ್ಪ ನಮ್ಮಲ್ಲಿ ಬೆಸ್ಟಪ್ಪ ಅಂದ್ರೆ ಘನ ಜೀವಾಮೃತ ಅಂತ ಮಾಡ್ತೇವ್ರಿ. ಏನದು ಘನ ಜೀವಾಮೃತ? ಘನ ಜೀವಾಮೃತ ಅಂದ್ರೆ ಏನಪ್ಪ ಅಂದ್ರೆ 1 ಎಕರೆಕ 1 ಕ್ವಿಂಟಲ್ದಷ್ಟು ಪುಡಿ ಗೊಬ್ಬರ ಮಾಡ್ತೇವ್ರಿ. ಅದು ಹೆಂಗಪ್ಪ ಅಂದ್ರೆ 10 ಬುಟ್ಟಿ ಶಗಣ ತಗೊಳ್ಳೋದು, ಅದರೊಳಗೆ 2 ಕಿಲೋ ಬೆಲ್ಲ, 2 ಕಿಲೋ ಹಿಟ್ಟ, 1 ಬಗಸಿ ಮಣ್ಣ ಹಾಕಿ ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಕಲಸ್ಬೇಕ್ರಿ, ಎಲ್ಲ ಮಿಕ್ಸ್ ಆಗುವಂಗ್ ಮಿಕ್ಸ್ ಆಗುವಂಗ್ ಕಲಿಸಿ ಅದನ್ನ ನೀವು ಬೇಕಾದ್ರೆ ಕುಳ್ಳರಿ ಬಿಡ್ರಿ, ಇಲ್ಲಾರ ಉಂಡಿ ಮಾಡಿ ನೆಳ್ಳಿಗೆ ಒಣಗಿಸಿರ್ಕಿಡ್ರಿ. ನಾವು ಬಿತ್ತು ಪೂರ್ವದೊಳಗೆ ಅಂದ್ರೆ ಜೂನ್ದಾಗ ನಾವು ಬಿತ್ತಿರ್ತೇವ್ರಿ, ಯಾವ್ದೋ ಪರಿಸ್ಥಿತಿ ಅಂದ್ರೆ ಮೇ ಎಂಡ್ದೊಳಗೆ ಅದನ್ನ ಎಲ್ಲ ಬಿಸಿಲಿರ್ತದ ಆ ವೇಳೆದಾಗ ಒಡೆದು ಪುಡಿ ಮಾಡೋದು, ಪುಡಿ ಮಾಡಿ ಅದನ್ನ ನೀವು ಯಾವಾಗ ಬಿತ್ತಿರ್ತಿರ್ಲಿಲ್ಲ ಬಿತ್ತು ಮುಂದರಿ ಹಾಕ್ರಿ, ಇಲ್ಲಾರ ಬಿತ್ತಕ್ಕಿಂತ ಪೂರ್ವದೊಳಗೆ ಎಲ್ಲ ಕಡೆ ಎರಿಚಿ ಹಿಂದಿನ ನೀವು ಬಿತ್ತರಿ. ಹಿಂದಿನ ತಿಂಗಳಿಗೊಮ್ಮೆ ದ್ರವ ಜೀವಾಮೃತ ಈಗ ಹೇಳಿದ್ಲ ಒಂದು ಬ್ಯಾರಲ್ ನೀರಿಗೆ, ಆ ರೀತಿ ಮಾಡಿದ್ರೆ ಮೂರನೇ ಒಂದು ವಿಚಾರ ಹೇಳ್ಬೇಕಂದ್ರೆ ಯಾವುದೇ ರೀತಿಯಿಂದ ನೀರು ಭಾಳ ಕಡಿಮೆ ರೀ, 90% ನೀರು ಕಡಿಮೆ ಆಗ್ತದ್ರಿ ನಮ್ದು ಈ ನೈಸರ್ಗಿಕ ಕೃಷಿಯನ್ನು ಕೈಗೊಂಡ್ರೆ. ಯಾಕಂದ್ರೆ ಇಲ್ಲಿ ಜೀವಾಣುಗಳನ್ನು ನಾವು ಆಕರ್ಷಣೆ ಮಾಡಿದೀವಪ್ಪ ಅಂದ್ರೆ ಅದು ತಳತನಕ ಹೋಗ್ತದೆ. ಇವತ್ತು ಜೀವಾಣುಗಳು ಹೆಂಗಪ್ಪ ಅಂದ್ರೆ ಕಣ್ಣಿಗೆ ಕಾಣಿಸಲ್ದೋವ ಕಾಣಿಸುವವ. ಕಣ್ಣಿಗೆ ಕಾಣಿಸೋದು ಯಾವುದಪ್ಪ ಅಂದ್ರೆ ಮೊದಲೇದ್ದು ಎರಿಹುಳ. ಒಂದು ದೇಶಿ ಎರಿಹುಳ ಒಂದು ದಿವಸಕ್ಕೆ 8-10 feet ಹೋಗಿ ಬರ್ತಾವಂತ ಇದು ವಿಜ್ಞಾನಿಗಳು ಮಾಡಿದ್ದು. ರೈತ ನೋಡ್ರಿ ಅಂದ್ರೆ ಮಹೇಶವ್ರೆ ಎಷ್ಟು ನೀವು ಅಂದ್ರೆ ಎಷ್ಟು ಯಶಸ್ಸಿದೆ ಎಷ್ಟು ನೀವು ಅಂದ್ರೆ ಒಂದು ಈ ನೈಸರ್ಗಿಕ ಕೃಷಿ ಅಥವಾ ಈ ಸಾವಯವ ಕೃಷಿಯೊಳಗೆ ನೀವು ನಿಮ್ಮನ್ನ ಮಗ್ನರಾಗಿ ಮಾಡಿಕೊಂಡು ಸಾಕಷ್ಟು ಅನುಭವ ಪಡ್ಕೊಂಡಿದ್ದೀರಿ ಮತ್ತೆ ಸಾಕಷ್ಟು ಲಾಭವನ್ನು ಪಡ್ಕೊಂಡಿದ್ದೀರಿ. ಮಹೇಶ್ ಅವರ ಈಗ ಬಿತ್ತನೆ ಕಾಲ ಬರ್ತಾ ಇದೆ, ಜೂನ್ ಅಂದ್ಕೊಳ್ಳೆ ಈಗ ಮನ್ಸೂನ್ ಬರ್ತದ, ಮಳೆ ಬರ್ತದ, ಈಗ ಸರಿಯಾದ ಸಮಯ. ಈಗ ನೀವು ಪ್ರತಿ ವರ್ಷ ನೀವು ಹೆಂಗೆ ಆರಂಭ ಮಾಡ್ತೀರಿ, ಹೇಗೆ ಯಾವ ರೀತಿ ನೀವು ಕೃಷಿ ಬದುಕನ್ನು ಆರಂಭ ಮಾಡ್ತೀರಿ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದು? ಜೀವಾಮೃತವನ್ನು ಮಾಡಿಟ್ಟು ಇದರ ನಂತರ ನಾವು ಮಲ್ಚಿಂಗ್ ಅಂತ ಮಾಡ್ತೀವಿ, ಮುಚ್ಚಿಗೆ ಅಂತ ಹೇಳ್ತೀವಿ ಕನ್ನಡದಾಗ. ಇದು ಕೊನೆ ಗಾಲಿ. ಇವು 4 ಗಾಲಿ ನಾವು ಬರೋಬ್ಬರಿ ಇಟ್ಟಿವಪ್ಪ ಅಂದರೆ ನಿಮಗೆ ಏನೂ ಹೊರಗಿಂದ ತಂದು ಹಾಕುವ ಅವಶ್ಯಕತೆ ಇಲ್ಲ. ಇವತ್ತು ಉತ್ತಮ ಇಡೀ ಕರ್ನಾಟಕದೊಳಗೆ ನಾವು 4 ಲಕ್ಷ ಮಂದಿ ಇದ್ದೇವ್ರಿ ಸರ್. ಆಮ್ಯಾಗೆ 2 ಲಕ್ಷ ಹೆಕ್ಟರ್ ಇವತ್ತು ನಮಗೆ ಸಿಗ್ತದೆ ನೋಡಲಿಕ್ಕೆ, ಕಣ್ಣಾರೆ ನೋಡಲಿಕ್ಕೆ. ಈ ಅವ್ರು ಬೆಳೆದಂತಹ ಯಾವುದೇ ವಸ್ತು ಇರಲಿ ನಂಬರ್ ಹಚ್ಚಿ ಒಯ್ಲಿಕ್ಕತ್ತಾರ ಸರ್. ಕಾರಣ ಏನಪ್ಪ ಅಂದ್ರೆ ಆ ಮೂಲ ಗುಣ ಆ ರುಚಿಯೊಳಗೆ ಬರ್ಲಿಕ್ಕತ್ತದ. ಸಾವಯವ ಕೃಷಿ ಅಂದ್ರೆ ಏನಾಗ್ತದ, ಮಣ್ಣು ಫಲವತ್ತಾಗಿತ್ತು ಅಂದ್ರೆ ಮಣ್ಣಿನಲ್ಲಿ ಜೀವ ಇತ್ತಂದ್ರೆ ಅಲ್ಲಿ ಬರುವಂತಹ ಒಂದು ಪೈರು ಕೂಡ ಜೀವಂತಿಕೆಯಿಂದ ಕೂಡಿರ್ತದೆ. ಹಿಂಗಾಗಿ ನೀವು ಮಾಡಿರುವಂತಹ ಕೆಲಸಗಳೇನಿದೆಯಲ್ಲ, ನೀವು ಬೀಜಾಮೃತ ಮಾಡ್ತೀರಿ, ಜೀವಾಮೃತ ಹಾಕ್ತೀರಿ, ಆಮೇಲೆ ಘನ ಅಮೃತ ಕೂಡ ನೀವು ಕೊಡ್ತೀರಿ ಅಂದ್ರೆ ಅಂದ್ರೆ ಎಲ್ಲ ರೀತಿಯಿಂದ ಕೂಡ ಸರಳವಾಗಿ ನೀವೇ ತಯಾರು ಮಾಡಿ ಹಾಕುವಂತಹ ಒಂದು ಪದ್ಧತಿ ಏನಿದೆಯಲ್ಲ, ಇದು ಎಲ್ಲ ರೈತರಿಗೆ ಮಾಡ್ಲಿಕ್ಕೆ ಆಗಲ್ಲ, ಒಂದ್ ಸ್ವಲ್ಪ ಕೆಲಸ ಬಹಳ ಆಗುತ್ತಲ್ಲ ಹೆಂಗೆ ಸರ್? ನೋಡ್ರಿ, ಕಷ್ಟ ಇಲ್ಲದೆ ಯಾವ್ದು ಬರೋದಿಲ್ರಿ ಸರ್. ಎಷ್ಟು ಕಷ್ಟ ಪಡ್ತಿರ್ಲ ಕೊನೆಗೆ ನಿಮ್ಗೆ ಸುಖ ಸಿಗ್ತದೆ. ಆಮ್ಯಾಗ ಇನ್ನೂ ಒಂದು, ನೀವು ಏನ ಮಾಡಿದ್ದು ನಿಮ್ಮ ಹೊಲದಾಗಿಂದ ಅದಲ್ಲ, ಹೊರಗಿಂದ ಏನು ತರೋ ಕಿಸೆದಾಗಿಂದ ಹೋತಪ್ಪ ಅಂದ್ರೆ ನಮ್ಗೆ ಅಂಜಿಕೆ ಬರ್ತದ. ನಾವು ಕಿಸೆದಾಗಿಂದ ಏನು ಹಾಕಂಗಿಲ್ಲಲ್ಲ, ನಿಮ್ಮಲ್ಲೇನೆ ಬೆಳೆದಿರ್ತೀರಿ ಅಲ್ಲ, ಕಡ್ಲಿ ತೊಗರಿ ಎಲ್ಲ ನಿಮ್ಮಲ್ಲಿ ಬೆಳೆದಿರ್ತೀರಿ. ಬೆಲ್ಲ ಬೆಲ್ಲ ಬೇಡ ಅಂದ್ರೆ ನೀವು ಅದ್ರ ಬದಲಿ ಹೊಲದ ಹಾಳಿಗೆ ಬಾಳೆ ಇದೋ ಅಥವಾ ಪಪ್ಪ ಇದ್ದೋ ಯಾವಾಗ ಗಿಡ ಹಚ್ಚಿರ್ತೀರಿ, ಅವು ಕೊಳತು ಬಿದ್ದಿರ್ತಾವ, ಅದನ್ನ ನೀವು ಇದ್ರ ಬದಲಿ ಬೆಲ್ಲದ ಬದಲಿ ಹಾಕ್ಬೋದು, ಅದು ರೊಕ್ಕ ಉಳಿತದ. ಅದ ಬೇಡಪ್ಪ ಅಂದ್ರೆ ನಿಮ್ಮಲ್ಲಿ ಕಬ್ಬು ಇತ್ತಪ್ಪ ಅಂದ್ರೆ ಒಂದು ಬ್ಯಾರಲ್ಗೆ 4 ಲೀಟ್ರ್ ಬೆಲ್ಲದ ಬದಲಿ ಹಾಕ್ಬೋದು ರೀ, ಕಬ್ಬಿನ ರಸ ಅಂದ್ರೆ ಪರ್ಯಾಯನೂ ನಾವು ಮಾಡ್ಕೋಬಹುದು ರೀ ಸರ್. ಅಂದ್ರೆ ನಮ್ಮಲ್ಲಿ ಏನದಲ್ಲ ಅದನ್ನ ಮೊದಲು ಉಪಯೋಗಿಸ್ಕೊಳ್ಳೋಣ, ಹಿಂದಿಂದ ಅದನ್ನ ಮಾಡೋಣ. ಆಮ್ಯಾಗ ಇನ್ನೊಂದು ಏನಾದ್ರೆ ಸರ್, ನಾವು ಎಷ್ಟು ನಾವು ಭೂಮಿಯನ್ನ ಉಳಿಸ್ಕೋತೇವಲ್ಲ ಅಷ್ಟು ನಮಗೆ ತಾಕತ್ತು ಬರ್ತದೆ. ಆಮ್ಯಾಗ ಎಷ್ಟು ನೆಲ ಮೆತ್ತಗಾಗ್ತದಲ್ಲ ಅಷ್ಟು ಬೆಳೆ ಹತ್ತದ. ಇವತ್ತು ನಾವು ಕಬ್ಬಿನೊಳಗೆ ನೋಡ್ರಿ ನೀವು, ಇವತ್ತು ನಮ್ಮ ಕಬ್ಬು ಇವತ್ತು ನಾನು 4 ವರ್ಷ ಆದ್ರೆ ಏನು ಹಾಕಿಲ್ಲ, ಯಾಕಪ್ಪ ಅಂದ್ರೆ ನನ್ನೆಲ್ಲ ತಾಕತ್ತಾಗ್ಯದ ಅಂತ ಪವರ್ಫುಲ್. ಆಮ್ಯಾಗ ಇನ್ನೂ ಒಂದು, ನಮ್ಮ ರೈತರು ಈ ಸಾಧಾರಣ ನಮ್ಮ ಒಂದು ಲೆಕ್ಕದೊಳಗೆ ಕಬ್ಬಿಂದನ ಉದಾಹರಣೆ ಹೇಳ್ಬೇಕಂದ್ರೆ 1 ಎಕರೆಗೆ 4 ಟನ್ ಕಬ್ಬು ಹಾಕ್ತಾರ್ರಿ ಅಂದ್ರೆ ಅಷ್ಟು ಸಕ್ಕರೆನೂ ಹೋತ್ ಎಷ್ಟು ನುಕ್ಸಾನ್ ಆಗ್ತದ ಅನ್ನೋ ವಿಚಾರ ಮಾಡ್ರಿ. ಆಮ್ಯಾಗ ನಾ ಏನು ಮಾಡ್ತೇನಪ್ಪ ಅಂದ್ರೆ ಕೇವಲ 172 ಗಳ ಅಂದ್ರೆ 2.5 ಕಿಲೋನೋ ಎಷ್ಟಾಗ್ತದ್ರಿ ಅದನ್ನೆಲ್ಲ ಕಡ್ದು ಬರೀ 1 ಕಣ್ಣಿಂದ ಮಾಡ್ತೇವೆ. ಇವತ್ತು ಎಷ್ಟು ರೈತರು ಏನು ಮಾಡ್ತಾರೆ, 3 ಕಣ್ಣ 4 ಕಣ್ಣ ಮಾಡಿ ವೇಸ್ಟ್ ಆಗ್ತದೆ. ಆಮ್ಯಾಗ ನಮ್ದು ಏನಪ್ಪ ಅಂದ್ರೆ 8 ಫೂಟ್ ಅಡ್ಡಗಲ, ಬೀಜನಿಂದ ಬೀಜಕ್ಕೆ 2 ಫೂಟ್ ಇಡ್ತೇನೆ. ಎಷ್ಟು ನಾವು ಅಡ್ಡಗಲ ಆದ್ರೆ ಡಿಸ್ಟೆನ್ಸ್ ಕೊಡ್ತೇವಲ್ಲ ಅಷ್ಟು ಬೆಳೆ ಬರ್ತದೆ. ಇವತ್ತು ರೈತನ ತಲೆಯಾಗಿ ಏನಾಗಿದೆಪ್ಪ, ಎಷ್ಟು ನೀರು ನಿಂದ್ರಸನ ಅಷ್ಟು ನನ್ನ ಬೆಳೆ ಬರ್ತದೆ, ಮತ್ತೆ ಅದೇ ತಪ್ಪು ಕಲ್ಪನೆ ರೀ ಸರ್. ಆಮ್ಯಾಗ ಇಲ್ಲಿ ಏನದ ವಿಜ್ಞಾನ ಅದ ರೀ ಸರ್, ಆ ವಿಜ್ಞಾನ ನಾವು ತಿಳ್ಕೊಂಡಿವಪ್ಪ ಅಂದ್ರೆ ನಾವು ಯಶಸ್ವಿಯನ್ನು ಪಡೀಲಿಕ್ಕೆ ಸಾಧ್ಯ ಅದ. ಮಹೇಶ್ ದೇಶಪಾಂಡೆ ಅವರೇ, ಅಂದ್ರೆ ನಿಮ್ಮ ಅನುಭವ ಹಂಗಿದೆ, ಶ್ರೀಮಂತವಾಗಿದೆ ಅಂಗಲ ಆದರೂ ಕೂಡ ಅಂದ್ರೆ ಪ್ರತಿಯೊಂದು ಈ ಬೆಳೆ ಬೆಳೀಲಿಕ್ಕೆ ಗಾಳಿ ಆಗ್ಲಿ ನೀರಾಗ್ಲಿ ಅಂದ್ರೆ ಸಾಕಷ್ಟು ಅವಕಾಶ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ, ಗಾಳಿ ಹೋಗ್ಲಿಕ್ಕೆ ಅವಕಾಶ ಮಾಡಕ್ ಸಾಧ್ಯ ಆದ್ರೆ ಅದು ತನ್ನಿಂದ ತಾನೇ ಸ್ವತಂತ್ರವಾಗಿ ಚೆನ್ನಾಗಿ ಬೆಳೀತದೆ. ನೈಸರ್ಗಿಕ ಕೃಷಿಯಿಂದ ನಿಮ್ದು ಏನಾಗಿದೆ, ಮಣ್ಣು ಕೂಡ ಫಲವತ್ತಾಗಿದೆ. ಹೀಗಾಗಿ ನಮ್ಮ ರೈತ ಬಾಂಧವರು ನಮ್ಮ ಮಣ್ಣಿನ ಫಲವತ್ತತೆ ಕಡೆಗೆ ಮಣ್ಣನ್ನು ಪರೀಕ್ಷೆ ಮಾಡಲಿ, ಮಣ್ಣನ್ನು ಪರೀಕ್ಷೆ ಮಾಡಿ ಸಾಧ್ಯ ಆದ್ರೆ ಈ ಸಾವಯವ ಕೃಷಿಯನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಬೇಕು. ಮಣ್ಣಿನ ಒಂದು ಅಭಿವೃದ್ಧಿ ಮಾಡಿಕೊಂಡು ಮಣ್ಣಿನ ಅಭಿವೃದ್ಧಿ ಆದ್ರೆ ನಮ್ಮ ಅಭಿವೃದ್ಧಿ ತನ್ನಿಂದ ತಾನೇ ಆಗ್ತದೆ. ಈಗ ನೀವು ಎಷ್ಟು ಪೀಕ್ ಬೆಳಿತೀರಿ ವರ್ಷ ಸರ್? ವರ್ಷಕ್ಕೆ ನಾನು ಕಬ್ಬ, ಗೋಧಿ, ಆಮೇಲೆ ಸೋಯಾಬೀನ್ ಇವನ್ನೆಲ್ಲ ನಾ ಹಂಗೆ ಬೆಳೆಯೋದಿಲ್ರಿ ಸರ್, ಅದ್ರೊಳಗೆ ಇಂಟರ್ ಕ್ರಾಪ್ ಅಂತರ್ ಬೆಳೆಯಾಗಿ ಬೆಳಿತೇನೆ ರೀ. ಎಲ್ಲ ಕಬ್ಬು ಸಹಿತ ನಡಕ್ಕೆ 8 ಫೂಟ್ ಬಿಟ್ರೂ ಅದು ನಂಗೆ ಖಾಲಿ ಬಿಡೋದಿಲ್ಲ. ಅದ್ರೊಳಗೆ ನಾನು ಕಾಯಿಪಲ್ಲೆ ರೀ ಹಾಕ್ತೀನಿ. ಅದು ಏನೂ ಆಗೋದಿಲ್ಲಪ್ಪ ಅಂದ್ರೆ ನಾವು ಸಣಬ ಇಲ್ಲಾರ ಡೇ ಹಂಚಿ ಹಾಕಿ ಅದನ್ನು ಮುಗ್ಗು ಹೊಡಿತೇನೆ ಸರ್. ಅಂದರೆ ನೆಲ ತಾಕತ್ತು ನೀ ಏನ ಹಾಕ್ಲಿಕ್ರೂ ಬರ್ಬೇಕು ಆ ರೀತಿ ಅದನ್ನೆಲ್ಲ ತಾಕತ್ ಮಾಡಿದ್ವಿಪ್ಪ ಅಂದ್ರೆ ನಾವು ಏನೂ ಹಾಕುವ ಅವಶ್ಯಕತೆ ಇಲ್ಲ. ಆಮ್ಯಾಗ ನಾವು ಸೋಯಾಬೀನ್ ಬಿತ್ತೋದಾದ್ರೆ 5 ಸಾಲ ಸೋಯಾಬೀನ, 1 ಸಾಲ ಜೋಳ ಅಥವಾ ನವಣಿ. ಇವತ್ತು ನಾವು ಸಿರಿಧಾನ್ಯಗಳನ್ನು ಬೆಳಿತೇನೆ ರೀ ಸರ್. ನಾ ಇನ್ನೊಂದು ಹೇಳೋದಂದ್ರೆ ಎಲ್ಲ ಸಿರಿಧಾನ್ಯಗಳನ್ನು ಹಾಕತ್ತೇನೆ ರೀ ಸರ್. ನವಣಿ, ಉದ್ದ, ಹಾರ್ಕ, ಊದಲ, ಇವನ್ನೆಲ್ಲ ಹಾಕಿ ನನಗೇನು ಮನೆಗೆ ಬೇಕಲ್ಲ ನಾ ಅದಷ್ಟು ಮಾಡಿ ಹೊರಗಿಂದ ಏನು ತರ್ಲಿಕ್ಕೆ ಹೋಗೋದಿಲ್ಲ. ನೀವು ಸ್ವಾವಲಂಬನೆ ಗಳಿಸಿದ್ರಿ? ಹೌದು ಹೌದು ಸರ್. ಅಂದ್ರೆ ಲಾಭಾಂಶ ಎಷ್ಟು ಎಷ್ಟು ನೀವು ಎಷ್ಟು ಬೇಕಲ್ಲ ಅಷ್ಟು ಇಟ್ಕೋತನು. ಉಳಿಕಿದೆಲ್ಲ ನಮ್ದು ಸಂಘನ ಮಾಡ್ಯಾರ್ರಿ ಕರ್ನಾಟಕ ಸರ್ಕಾರದ ವತಿಯಿಂದ. ಇವತ್ತು ಪ್ರಾಂತೀಯ ಒಕ್ಕೂಟಗಳನ್ನು ಮಾಡ್ಯಾರ ಸರ್ಕಾರನ. ಇಂಥ ನಾವು ನೈಸರ್ಗಿಕ ಕೃಷಿಕರು ಅಥವಾ ಸಾವಯವ ಕೃಷಿಕರನ್ನು ಕೂಡಿಸ್ಕೊಂಡು ಒಂದು ಸಂಘ ಮಾಡಿಕೊಂಡು ಇನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದನೂ ಎಷ್ಟು ನಮಗೆ ಹೆಲ್ಪ್ ಮಾಡ್ತಾರೆ ಅಂದ್ರೆ ಅದೇನು ಹೇಳದಷ್ಟದ ರೀ ಸರ್. ಡಾಕ್ಟರ್ ಬಬಲಾದಿ ಅವರು ಮುಂದಾಳತ್ತೊಳಗೆ ಇವತ್ತು ನಾವು ಇದ್ದೇವ್ರಿ. ಭಾರಿ ಇದಕ್ಕೆ ಕೆಲಸ. ಅದಕ್ಕೆಲ್ಲ ಮೂಲ ಮಾನ್ಯ ಪ್ರಧಾನಮಂತ್ರಿಗಳು ವೈಯಕ್ತಿಕವಾಗಿ ನಾ ಅವರನ್ನು ಎಷ್ಟು ಶ್ಲಾಘನೆ ಮಾಡಿದ್ರು ಕಡಿಮೆ ಸರ್. ಯಾಕಪ್ಪ ಅಂದ್ರೆ ಇವತ್ತು ಅವ್ರ ಒತ್ತಿಷ್ಟು ಕೊಡ್ಲಿಕ್ಕತ್ತಾರೆ ಸಾವಯವ ಕೃಷಿಗೆ, ನೀವು ಏನು ಮಾಡ್ತಿ ಮಾಡಿ ಅಂಥ ಒಂದು ಇವತ್ತು ನಾವು ಪಡ್ಕೊಂಡೇವಪ್ಪ ಅಂದರೆ ನಮ್ಮ ಕೃಷಿ 1 ನಂಬರ್ ಆಗಲಿಕ್ಕೆ ಹೋಗ್ತದೆ ಅನ್ನೋದು ಒಂದು ಉತ್ತಮ ಉದಾಹರಣೆ ಸರ್. ಮಹೇಶ್ ದೇಶಪಾಂಡೆ ಅವರೇ, ಈಗ ನಾವು ಬೆಳೆದ ಬೆಳೆ ಒಂದು ಮಾರ್ಕೆಟ್ ಮಾಡೋದು ಭಾಳ ಮುಖ್ಯ. ನೀವು ಒಕ್ಕೂಟ ಮಾಡಿಕೊಂಡು ಅಂದರೆ ಅದರ ಸಹಕಾರ ತಗೊಂಡು ನೀವು ಮಾಡಿದ್ದೀರಿ. ಹೌದು ಸರ್. ಈಗ ಎಷ್ಟೋ ಜನ ಈಗ ಮಾರುಕಟ್ಟೆ ಮಾಡೋದ್ರಲ್ಲಿ ಸೋಲ್ತಾರೆ. ಹಾಂ, ಹೇಗೆ ಅವ್ರಿಗೇನು ನೀವು ಮಾರ್ಗದರ್ಶನ ಮಾಡ್ತೀರಿ? ಒಕ್ಕೂಟ ಮಾಡಿವ್ರಲ್ಲ ಅಲ್ಲೇ ಒಂದು ಅಂಗಡಿನೂ ಮಾಡಿವ್ರು ಸರ್. ತಾಲೂಕಿಗೆ ನೋವು, ನಿಮಗೆ ಜಿಲ್ಲಾಕ್ಕೂ ನೋವು, ಇವತ್ತು ಧಾರವಾಡದಾಗೂ ರಗಡವ. ಆಮ್ಯಾಗ ಇದ್ರೊಳಗೆ ಯಾರು ಇಂಟ್ರೆಸ್ಟ್ ಇರ್ತಾರಲ್ಲ ಅವರು ತೊಗೊಂಡು ಮಾಡೋ ಒಂದು ವಿಚಾರನೂ ಅವ ರೀ ಸರ್. ಇವತ್ತು ನಾವು ಯಾವುದೋ ಬೆಳೆದ್ರು ನಮ್ಮಲ್ಲಿ ಏನು ಉಳಿದಿಲ್ಲರಿ ಸರ್. ಇವತ್ತು ಬೆಲ್ಲ ಮಾಡಿದ್ರೂ ಸರ್ ರೀ ನಮ್ಮಲ್ಲಿ ಉಳಿವಲ್ತ ಅಷ್ಟು ಬೇಡಿಕೆ. ಹೊರಗಿಂದನು ಬೇಡಿಕೆ ಅದ ಡೈರೆಕ್ಟ್. ಇವತ್ತು ರೈತರು ಸಹಿತ ಹೊರಗೆ ಕೊಟ್ಟು ಕಳಿಸ್ತಾರ, ಯಾವುದೋ ಅಂಗಡಿ ಕೊಡೋದಿಲ್ಲ ಅಂದ್ರೆ ಅಂಥ ರೈತರಿಂದ ಗ್ರಾಹಕರು ಎಕ್ಸೆಪ್ಟ್ ಮಾಡ್ಲಿತ್ತಾರ ಸರ್. ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮ ಒಂದು ಒಕ್ಕೂಟದೊಳಗೆ ಸಂತೋಷ್ ಕಿತ್ತೂರ್ ಅಂತಿದ್ದಾನ್ರಿ, ಕಡಿಬಿ ಶಿವಾಪುರದ. ಅವ್ನು ಸೌಡ್ ಇಲ್ರಿ ಸರ್, ಅಷ್ಟು ತಾನ ಸ್ವತಃ ಬೆಲ್ಲ ತಯಾರು ಮಾಡ್ತಾನೆ, ತಾನ ಎಲ್ಲ ಕಳಿಸ್ತಾನೆ ಅಂದ್ರೆ ಅಷ್ಟು ಅವ್ ಬೆಳ್ಕೊಂಡಾನ. ನಮ್ಮಲ್ಲಿ ಸಿರಿಧಾನ್ಯಗಳ್ರಿ, ನಮಗೆ ತಿನ್ಲಿಕ್ಕೆ ಉಳಿದಿಲ್ಲ ಅಷ್ಟು ಇದ್ರಿ ಸರ್ ನಮ್ಮಲ್ಲಿ. ಹಾ, ಸೊ ಮಾರುಕಟ್ಟೆ ಬೇಡಿಕೆ ತಕ್ಕಂಗೆ ನೀವು ಜನಪ್ರಿಯ ಈಗ ನಮ್ಮ ಅಜ್ಜ ಅಣ್ಣಗುರಿಜಿಯವ್ರು ಹಚ್ಚಿ ಹೋದಂತ ಹೊಲದೊಳಗೆ 200 ತೆಂಗಿನ ಗಿಡ ಅವ್ರ ಸರ್. ತೆಂಗಿನ ಗಿಡದ ನಾ ಹಂಗೆ ಇದು ಮಾಡಂಗಿಲ್ಲ, ಯಾವ ಎಳ್ನೀರು ಹೋಯ್ತಾ ಎಲ್ಲ ಉಳಿದದ್ದು ಏನು ಒಣಾದ ಇರ್ತದಲ್ರಿ ಬಾಬುರಿ ಅಂತ ಹೇಳ್ತಾವಲ್ಲ ಅದನ್ನ ನಾವು ಮನೆಗೆ ಎಣ್ಣೆ ಮಾಡ್ತೇವ್ರಿ. ನಾವು ಕಳೆದ 4-5 ವರ್ಷದಿಂದ ಎಣ್ಣೆ ನಮ್ಮ ಮನ್ಯಾಗನ ತಗದ ನಮ್ಮ ಮನೆಗೆ ಅಥವಾ ನಮ್ಮ ಹೊರಗಿನ ಮಂದಿಗೆ ಅಥವಾ ಕೊಡ್ಲಿಕ್ಕೆ ಸರ್. ಮಹೇಶ್ ದೇಶಪಾಂಡೆ ಅವರೇ, ಬಹಳ ಸ್ವಾವಲಂಬಿ ರೈತರಾಗಿದ್ದೀರಿ ನೀವು. ಅಂದ್ರೆ ಒಂದು ನೈಸರ್ಗಿಕ ಕೃಷಿಯ ಒಂದು ಮಹತ್ವ ಗೊತ್ತಾಗಿದೆ. ಹೇಗೆ ಒಂದು ಜೀವಾಮೃತದಿಂದ ಆಗ್ಲಿ, ಬೀಜಾಮೃತ ಮಾಡೋದ್ರಿಂದ ಆಗ್ಲಿ, ಹೇಗೆ ಒಂದು ನಮ್ಮ ಮಣ್ಣಿನ ತಾಕತ್ತನ್ನು ಹೆಚ್ಚಿಸಬಹುದು, ಹಾಗೇನೆ ಆ ಒಂದು ಉತ್ತಮ ಬೆಳೆಯನ್ನು ಬೆಳೆದು ನಮ್ಮ ತಾಕತ್ತನ್ನು ಕೂಡ ನಾವು ಜಾಸ್ತಿ ಮಾಡ್ಕೋಬಹುದು. ಆ ನಿಟ್ಟಿನೊಳಗೆ ಪ್ರಯತ್ನಶೀಲರಾಗಿ ಯಶಸ್ವಿಯಾಗಿದ್ದೀರಿ, ಮತ್ತೆ ಮಾರುಕಟ್ಟೆಗಳು ಕೂಡ ಸಾಕಷ್ಟು ನಿಮ್ಗೆ ಸಹಕಾರ ಅದ. ನಿಮ್ಮ ಅನುಭವಗಳು ನಮ್ಮ ರೈತ ಬಾಂಧವರಿಗೆ ನೆರವಾಗ್ಲಿ, ಮತ್ತೆ ಆಶಾಭಾವದಿಂದ ನಾವು ಮುಂದಾಗೋಣ. ಯಾಕಂದ್ರೆ ಮುಂದೆ ಯಶಸ್ವಿ ಆಗ್ಬೇಕು ಅಂತ ಹೇಳಿ ಒಂದು ಕಂಕಣ ಭದ್ರಾಗಿ ನಾವು ಪ್ರಯತ್ನ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಕೃಷಿಯಲ್ಲಿ ಕೂಡ ನಾವು ಕಾಮಧೇನು ಕಾಣಬಹುದು. ಹಾಗೆ ನಮ್ಮ ಈ ಹೊಸ ಹೊಸ ಈ ಮಾಡ್ಬೇಕು ಅಂತ ನಾವು ರೈತ ಬಾಂಧವರಿಗೆ ಏನು ಮಾರ್ಗದರ್ಶನ ಮಾಡ್ತೀರಾ ಸರ್? ನೀವು ಏನು ಮಾಡಬೇಡ್ರಿ, ನೀವು ಒಂದು ಜವಾರಿ ಆಕಳ ಇಡ್ರಿ, ನೀವು ಏನು ತರುವ ಅವಶ್ಯಕತೆ ಇಲ್ಲ. ಆಮ್ಯಾಗ ನಮ್ಮ ಜೀವಾಮೃತಕ್ಕನ ಬೇಕಪ್ಪ ಅಂದ್ರೆ ಕರಿ ಆಕಳ ಸಾಕ್ರಿ. ಕರಿ ಆಕಳ ಕರಿದು ಪೂರ ಇರಬೇಕು, ಎಲ್ಲೂ ಅದಕ್ಕೆ ಬಿಳಿ ಕಾಣಿಸಿರಬಾರ್ದು. ನನಗೆ ತಾಕತ್ತು ಭೂಮಿ ಮಾಡ್ಬೇಕನ್ನ ನಾವು ಯಾಕಪ್ಪ ಅಂದ್ರೆ ಅದರೊಳಗೆ ಒಂದು ಥರದ್ದು ನೈಸರ್ಗಿಕವಾಗಿನ ಪವರ್ಫುಲ್ ದೇವರನ್ನ ಸೃಷ್ಟಿ ಮಾಡಿದ್ದಂತೇಳಿ ಇದನ್ನು ವಿಜ್ಞಾನ ಪ್ರೂವ್ ಮಾಡಿದ್ರಿ ಸರ್. ಅದಕ್ಕೆ ಎಂಥ ಒಂದು ಕನ್ನಡಿಗತೆ ಒಂದು ಇದದಂತ್ರಿ ಬಾಲ್ ಅಂತಕ್ಕೆ. ಅದಕ್ಕೆ ಸೂರ್ಯನಿಂದ ಬರುವಂಥ ಅಲ್ಟ್ರಾವೈರಸ್ ಕಿರಣಗಳು ಏನಿರ್ತಾವಲ್ಲ ಅದನ್ನು ತಗೊಂಡು ಅದು ಸಗಣ ಮತ್ತು ಗೋಮೂತ್ರದೊಳಗೆ ಕೂಡಿ ನೆಲವನ್ನು ತಾಕತ್ತು ಮಾಡುವಂಥ ಜೀವಾಣುಗಳಲ್ಲಿ ಉತ್ಪತ್ತಿ ಆಗ್ತಾವಂತ. ನಾ ಯಾವುದೇ ರೀತಿಯಿಂದ ಔಷಧ ಸಹಿತ ಹೊರಗಿಂದ ತರೋದಲ್ರಿ. ಜವಾರಿ ಆಕಳಿನಿಂದ ಹೊಂಟಂಥ ಇದೇನ ನಾವು ಹಾಲು ಹಿಂಡ್ಕೋತೀವಲ್ರಿ ಸರ್, ಅದನ್ನು ಬೆಣ್ಣೆ ಮಾಡಿ ಹುಳಿ ಮಜ್ಜಿ. ಇವತ್ತು ನನ್ನಂತಕ್ಕೆ ಬಂದರೆ ನೀವು ಹೇಳ್ತೀನಿ ರೀ, 8-10 ವರ್ಷದಿಂದ ಹುಳಿ ಮಜ್ಜಿಗದ ಯಾವುದೋ ರೋಗ ಬರಲಿ, ಒಂದು ಪಂಪಿಗೆ 1/4 ಲೀಟರ್ ಹುಳಿ ಮಜ್ಜಿಗೆ ಹಾಕಿ ಹೊಡೆದ್ರೆ ನಿಮ್ ಬೆಕ್ಕ ಅಂತ ರೋಗ ಇರ್ಲಿ ಬಿಟ್ಟು ಹೋಗ್ತದೆ. ಇವತ್ತು 1000 ಗಟ್ಟಲೆ ರೊಕ್ಕ ಖರ್ಚು ಮಾಡಿ ಕೊನೆಗಾಲನ್ನು ಕಾಣದಂತ ರೈತರು ಇದ್ದಾರೆ. ಅದಕ್ಕೆ ರೈತರಿಗೆ ನಾವು ಇಷ್ಟ ಹೇಳೋದು, ನೀವು ಸ್ವತಃ ಮಾಡಿ ಔಷಧವನ್ನು ತಯಾರು ಮಾಡಿ ನಿಮ್ಮ ಭೂಮಿಯನ್ನು ಉಳಿಸ್ಕೋಬೇಕಂದ್ರೆ ನೀವು ಸ್ವತಃ ದುಡಿಬೇಕು, ಸ್ವತಃ ಎಲ್ಲ ಕೆಲಸ ಮಾಡಬೇಕು ಅನ್ನೋದು ನನ್ನ ಆಸೆ ಸರ್. ಮಹೇಶ್ ದೇಶಪಾಂಡೆ ಅವರೇ, ನೈಸರ್ಗಿಕ ಕೃಷಿಯ ಯಶಸ್ವಿ ರೈತರಾಗಿದ್ದೀರಿ, ಸಣ್ಣ ರೈತರಾಗಿದ್ರು ಕೂಡ ನೀವು ತಮ್ಮ ಯಶಸ್ಸನ್ನು ತಮ್ಮ ಮುನ್ನುಗ್ತಾ ಇದ್ದೀರ. ಅಂದರೆ ಒಂದೇ ಒಂದು ಆಕಳ, ದೇಶಿ ಆಕಳ ಇಟ್ಕೊಂಡು ಸಾಕಷ್ಟು ಮಾಹಿತಿ ಮಾಡ್ಕೊಂಡಿದ್ದೀರಾ, ಮತ್ತು ಬೀಜಾಮೃತ, ಜೀವಾಮೃತ, ಹಾಗೇನೆ ಘನ ತ್ಯಾಜ್ಯಾಮೃತ, ಆಮೇಲೆ ಇನ್ನೊಂದು ಮುಚ್ಚಳಿಕೆ ಬೇರೆ ಮಾಡ್ತೀರಿ, ಅಂದರೆ ಸೂರ್ಯನ ಶಾಖದಿಂದ ನಿಮ್ಮ ಪೈರನ್ನು ರಕ್ಷಣೆ ಮಾಡಲಿಕ್ಕೆ ಇವೆಲ್ಲ ಮಾಡಿ ನೈಸರ್ಗಿಕ ಕೃಷಿಯಲ್ಲಿ ಯಶಸ್ಸನ್ನು ಪಡೆದಿದ್ದೀರಾ, ಮತ್ತು ಮಾರುಕಟ್ಟೆಯ ಒಂದು ಸೂತ್ರ ಕೂಡ ತಮ್ಗೆ ಗೊತ್ತಿದೆ, ಒಂದು ಒಕ್ಕೂಟ ರಚನೆ ಮಾಡಿಕೊಂಡು ಯಶಸ್ವಿಯಾಗಿದ್ದೀರಿ. ಹೀಗೆ ನೀವು ಒಂದು ಮಾರ್ಗದರ್ಶಕರಾಗಿ ಸಾಕಷ್ಟು ರೈತರಿಗೆ ನಿಲ್ತೀರಾ. ನಮ್ಮ ರೈತ ಬಾಂಧವರು ಒಂದು ನಿರಾಶೆಯನ್ನು ಅನುಭವಿಸಿದ್ದೇನೆ, ಒಂದು ಮಣ್ಣಿನ ಒಂದು ಫಲವತ್ತತೆ ಕಡೆಗೆ ಹೆಚ್ಚಿನ ಲಕ್ಷ್ಯ ಹರಿಸಲಿ, ನೈಸರ್ಗಿಕ ಕೃಷಿಯೆಡೆಗೆ ಮುಖ ಮಾಡಲಿ ಅಂತ ಈ ಮೂಲಕ ಹಾರೈಸ್ತೀವಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ನೈಸರ್ಗಿಕ ಕೃಷಿಯಲ್ಲಿ ಅನುಭವ ಈ ಕುರಿತು ಮಹೇಶ್ ದೇಶಪಾಂಡೆ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಶರಣಬಸವ್ ಚೋಳಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ನಾವಲಗಿಯ ಮಲ್ಲಪ್ಪ ಬಾಳಪ್ಪ ಹೋಗಾರ್ ಹಾಗೂ ಸಂಗಡಿಗರಿಂದ ಸಂಬಾಳವಾದನ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ನಾವಲಗಿಯ ಮಲ್ಲಪ್ಪ ಬಾಳಪ್ಪ ಹೂಗಾರ್ ಹಾಗೂ ಸಂಗಡಿಗರಿಂದ ಸಂಬಾಳವಾದನ ಕೇಳಿದಿರಿ. ನಾಳೆಯ ಕೃಷಿರಂಗದಲ್ಲಿ ಜಾನುವಾರುಗಳಿಗೆ ಸಮತೋಲನ ಪಶು ಆಹಾರ ಈ ಕುರಿತು ಡಾಕ್ಟರ್ ಅನಿಲ್ ಕುಮಾರ್ ಜಿಕೆ ಅವರೊಡನೆ ಸಂದರ್ಶನ. ಸಂದರ್ಶಿಸುತ್ತಾರೆ ಗಿರೀಶ್ ವಿ ಪಾಟೀಲ್. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇಂಚಲದ ರೇವಪ್ಪ ಮಲ್ಲನಾಯಕ್ ಮಲ್ಲೂರ್ ಹಾಗೂ ಸಂಗಡಿಗರಿಂದ ಭಜನಾ ಪದ ಕೇಳುವಿರಿ. ಇದಾಗಿತ್ತು ಇಂದಿನ ಕೃಷಿರಂಗ. ಆಕಾಶವಾಣಿ ಧಾರವಾಡ. ಆತ್ಮೀಯ ಕೇಳುಗರೆ, ಪ್ರಣತೆಗಿದೆ ಬತ್ತಿಗಿದೆ ಜ್ಯೋತಿ ಬೆಳಗುವೋಡೆ. ವಚನಾಮೃತ ಇನ್ನು ಮುಂದೆ ಪ್ರತಿ ಸೋಮವಾರ ಹಾಗೂ ಮಂಗಳವಾರ. ಗುರುವಿದೆ ಲಿಂಗವಿದೆ ಗುರುವಿದೆ ಲಿಂಗವಿದೆ. ಧಾರವಾಡ ವಿವಿಧ ಭಾರತಿಯಲ್ಲಿ ಸೋಮವಾರ ಮುಂಜಾನೆ 9:00 ಹಾಗೂ ಧಾರವಾಡ ಆಕಾಶವಾಣಿಯಲ್ಲಿ ಮಂಗಳವಾರ ಮುಂಜಾನೆ 7:15. ಪೃಥ್ವಿಯಂತಹ ಭಕ್ತ ಉದಕದಂತಹ ಮಹೇಶ್ವರ. ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ. ತಪ್ಪದೆ ಆಲಿಸಿ ವಚನಾಮೃತ. ಮನೆ ಮಾತಾಗಿದೆ ವಚನಾಮೃತ. ಎನ್ನ ಭಕ್ತಿ ಬಸವಣ್ಣನಲ್ಲಿ ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ. ಎನ್ನ ಭಕ್ತಿ ಬಸವಣ್ಣನಲ್ಲಿ ಬಯಲಾಯಿತು. ಮುಗ್ಧ ನಗುವಿನ ಚೆಲುವೆ ಶಾರದೆ ಹಳ್ಳಿ ಮಣ್ಣೊಳಗ ಬಿರಿದ ಮಲ್ಲಿಗೆ. ಸಾಲಿ ಎನ್ನೋ ದೇಗುಲದ ಕಡೆಗೆ ಶಾರಿ ಮನದ ಸವಾರಿ. ಅಮ್ಮ ನಾನು ಸಾಲಿ ಹೋಗ್ಬೇಕಮ್ಮ, ಓದ್ತೀನಿ ಬರೀತೀನಿ ಅಮ್ಮ, ನಮ್ ಸಾಲಿ ಹೋಗ್ಬೇಕಮ್ಮ. ದಿಲ್ಲಿ ಛೋಟಾ ಸಾ ಛೋಟಿ ಸಿ ಆಶಾ. ಆದ್ರ ಬಗಲಾಗ ಪುಟ್ಟ ತಮ್ಮನ ಜವಾಬ್ದಾರಿ, ಸಾಲಿ ಕಲಿಬೇಕು ಅನ್ನೋ ಆಕಿ ಬಯಕೆಗೆ ಎಲ್ಲದ ದಾರಿ. ಖರೆ ಕೇಳಿರಲ್ಲ, ಮನಸ್ಸಿದ್ರ ಮಹಾದಾರಿ. ಹಳ್ಳ್ಯಾಗ ಇದಕ್ಕಂತನ ಅವರಿ ಅಂಗನವಾಡಿ, ಪುಟ್ಟ ಕಂದನ ನೋಡ್ಕೋತಾರ ಚಲೋ ಮಾಡಿ.